ಡೇವಿಡ್ ಕಾಪರ್ಫೀಲ್ಡ್ನ ಜೀವನ ವೃತ್ತಾಂತ ಮತ್ತು ಅನುಭವಗಳು, ಚಾರ್ಲ್ಸ್ ಡಿಕನ್ಸ್ ರವರ ಇಂಗ್ಲಿಷ್ ಕಾದಂಬರಿಯ ಭಾವಾನುವಾದ, ಅನುವಾದಕ ಎಪಿ ಸುಬ್ಬಯ್ಯ. ಒಂದನೆಯ ಅಧ್ಯಾಯ, ನನ್ನ ಜನನ. ನನ್ನ ಜೀವನ ವೃತ್ತಾಂತದಲ್ಲಿ ನಾನೇ ಕಥಾನಾಯಕನಾಗುವೆನೋ ಅಥವಾ ಆ ಮುಖ್ಯ ಪಾತ್ರವು ಇತರ ಯಾರಿಗಾದರೂ ಸಲ್ಲುವುದೋ ಎನ್ನುವುದನ್ನು ಈ ಪುಸ್ತಕದ ಮುಂದಿನ ಪುಟಗಳನ್ನು ಓದಿ ನಿಷ್ಕರ್ಷಿಸಬೇಕಷ್ಟೆ. ಈ ವೃತ್ತಾಂತದ ಪ್ರಾರಂಭ ನನ್ನ ಜನನದಿಂದಲೇ ಆಗಬೇಕು ಎಂದನ್ನುವುದಾದರೆ, ನನ್ನ ಕೇಳಿಕೆ ಪ್ರಕಾರ ನಾನು ಶುಕ್ರವಾರ ರಾತ್ರಿ 12 ಗಂಟೆಗೆ ಜನಿಸಿರುತ್ತೇನೆ. ಗಡಿಯಾರವು 12 ಹೊಡೆದುದು, ನಾನು ಕೂಗಿದುದು ಏಕಕಾಲದಲ್ಲಿ ಆಗಿತ್ತಂತೆ. ಹುಟ್ಟಿದ ದಿನ ಮತ್ತು ಸಮಯದ ಜ್ಯೋತಿಷ್ಯ ಫಲದ ಪ್ರಕಾರ ಮೊದಲನೆಯದಾಗಿ ನಾನು ಬಹು ದುರದೃಷ್ಟವಂತನಾಗಿರಬೇಕು, ಎರಡನೆಯದಾಗಿ ಪ್ರೇತ ಪಿಶಾಚಿಗಳನ್ನು ಆಗಿಂದಾಗ್ಗೆ ಕಾಣುವಂಥವನೂ ಆಗಿರಬೇಕು. ಹೀಗೆಂದು ನನ್ನ ಹೆರಿಗೆಯ ಕಾಲದಲ್ಲಿ ನಮ್ಮ ಮನೆಯಲ್ಲಿದ್ದ ದಾದಿಯೂ ನಮ್ಮ ಸಹಾಯಕ್ಕಾಗಿ ಬಂದಿದ್ದ ನೆರೆಮನೆಯ ಒಬ್ಬಳು ಮುದುಕಿಯೂ ಮಾತಾಡಿಕೊಳ್ಳುತ್ತಿದ್ದರಂತೆ. ಜನನದ ಫಲ ಪ್ರಕಾರ ನಾನು ದುರದೃಷ್ಟವಂತನಾಗಿರಬೇನೋ ಅಥವಾ ಇಲ್ಲವೋ ಎನ್ನುವ ವಿಷಯದಲ್ಲಿ ಈ ವೃತ್ತಾಂತದ ಮುಂದಿನ ಪುಟಗಳ ಹೇಳಿಕೆಗಳಿಗಿಂತ ಉತ್ತಮ ಸಾಕ್ಷಿಯನ್ನು ಕೊಡಲಾರೆ. ಆದರೆ ಪ್ರೇತ ಪಿಶಾಚಿಗಳ ದರ್ಶನ ಲಾಭವು ನನ್ನ ಬಾಲ್ಯಾವಸ್ಥೆಯಲ್ಲೇ ಆಗಿ ಹೋಗಿರದಿದ್ದ ಪಕ್ಷಕ್ಕೆ ಈವರೆಗೂ ನನಗೆ ಅದು ಲಭಿಸಿಲ್ಲವೆಂದಷ್ಟನ್ನು ಮಾತ್ರ ನಾನು ಹೇಳಬಲ್ಲೆ. ನಾನು ತಾಯಿಯ ಗರ್ಭದಿಂದ ಭ್ರೂಣಾವರಣ ಸಮೇತನಾಗಿ ಜಾನಿಸಿದವನು. ಭ್ರೂಣಾವರಣವನ್ನು ತಮ್ಮಲ್ಲಿ ಇಟ್ಟುಕೊಂಡವರಿಗೆ ನೀರಿನಿಂದ ಸಂಭವಿಸಬಹುದಾದ ಅವಘಡಗಳ ಭಯ ಇಲ್ಲವೆಂದೂ, ಆ ಭ್ರೂಣಾವರಣವು ಅಂಥ ಅವಘಡಗಳನ್ನು ತಡೆಯುವುದೆಂದೂ ನಮ್ಮೂರಿನವರು ನಂಬುತ್ತಾರೆ. ಆದರೆ ಈ ಪ್ರಭಾವಕ್ಕಾಗಿ ನನ್ನ ಭ್ರೂಣಾವರಣವನ್ನು 25 ಪವನುಗಳ ಕ್ರಯಕ್ಕೆ ವಿಕ್ರಯಿಸುವುದಾಗಿ ನಮ್ಮ ಕಡೆಯವರು ಪ್ರಕಟಿಸಿದ್ದರು. ಆದರೆ ಅದಕ್ಕೆ ಗ್ರಾಹಕರು ವಿಶೇಷವಾಗಿ ಬರದೆ ಕೊನೆಗೆ ಒಬ್ಬ ವಕೀಲನು ಕೆಲವಂಶ ತನ್ನ ಶರ್ರಿ ವೈನನ್ನು ನಮಗೆ ಕೊಟ್ಟು ಬಾಕಿ ಅಂಶವನ್ನು ನಗದು ಹಣವಾಗಿಯೇ ಕೊಡುವ ಮೂಲಕ ಅದನ್ನು ಪಡೆದುಕೊಳ್ಳಲು ಮುಂದೆ ಬಂದನು. ನಮ್ಮ ಮನೆಯ ಶರ್ರಿ ವೈನೇ ಮಾರಾಟವಾಗದೆ ಉಳಿದಿದ್ದುದರಿಂದ ಈ ಕ್ರಮದ ವಹಿವಾಟಕ್ಕೆ ನಾವು ಒಪ್ಪಲಿಲ್ಲ. ಜನರಿಗೆ ಈ ಆವರಣ ಯಂತ್ರದ ಪ್ರಭಾವದಲ್ಲಿ ನಂಬಿಕೆ ಇಲ್ಲದೆಯೋ ಅಥವಾ ಅದರಲ್ಲಿ ಜೀವದಾಸೆಗಿಂತಲೂ ಹಣದಾಸೆ ಹೆಚ್ಚಾಗಿದ್ದುದರಿಂದಲೋ ನಮ್ಮ ಪ್ರಕಟಣೆಯಂತೆ ಭ್ರೂಣಾವರಣವು ಮಾರಾಟವಾಗಲಿಲ್ಲ. ಆದರೂ 10 ವರ್ಷಗಳ ನಂತರ ನನ್ನ ಭ್ರೂಣಾವರಣವನ್ನು ಒಂದು ಚಿಟ್ಟೆ ಕ್ರಮದಿಂದ ಬಹಿರಂಗವಾಗಿ ಮಾರಿದರು. ಆ ಚಿಟ್ಟೆ ಹರಾಜಿನಲ್ಲಿ ನಾನು ಅಲ್ಲೇ ನಿಂತು ಎಲ್ಲವನ್ನೂ ನೋಡುತ್ತಿದ್ದೆ. ಕೊನೆಗೆ ಒಬ್ಬಳು ಮುದುಕಿ ಹರಾಜಿನಲ್ಲಿ ಗೆದ್ದು ಭ್ರೂಣಾವರಣವನ್ನು ಕ್ರಯಕ್ಕೆ ಪಡೆದುಕೊಂಡಳು. ನಾನೇ ಪ್ರತ್ಯಕ್ಷ ಅಲ್ಲೇ ಇರುತ್ತಾ ಚಿಟ್ಟೆಯಲ್ಲಿ ಗೆದ್ದವರಿಗೆ ನನ್ನದೇ ಒಂದಂಶವನ್ನು ಕೊಡಲಾಗುವುದೆಂಬ ತಿಳುವಳಿಕೆ ನನಗೆ ಜಿಗುಪ್ಸೆ, ನಾಚಿಕೆ, ಆಶ್ಚರ್ಯಗಳನ್ನು ತಂದಿತ್ತು. ಅನಂತರ ನಾವು ಕೇಳಿ ತಿಳಿದ ಪ್ರಕಾರ ಆ ಹೆಂಗಸು ನೀರಿನ ಅವಘಡಕ್ಕೆ ಒಳಗಾಗದೆಯೇ ತನ್ನ 92ನೇ ವರ್ಷದಲ್ಲಿ ತನ್ನ ಹಾಸಿಗೆಯಲ್ಲೇ ಮಲಗಿ ಸತ್ತಿರುವುದಾಗಿ ತಿಳಿದೆವು. ಚಹಾ ಸೇವನೆ ಕಾಲದಲ್ಲೂ ಮತ್ತು ಸೇತುವೆಗಳಲ್ಲೇ ನದಿಗಳನ್ನು ದಾಟುವಾಗಲೂ ಮಾತ್ರ ನೀರಿನ ಸಂಪರ್ಕವಿಟ್ಟುಕೊಂಡಿದ್ದ ಆ ಮುದುಕಿ ತನ್ನಲ್ಲಿದ್ದ ಭ್ರೂಣಾವರಣದ ಪ್ರಭಾವವನ್ನು ಆಗಿಂದಾಗ್ಗೆ ಕೊಂಡಾಡುತ್ತಿದ್ದಳಂತೆ. ಇನ್ನು ನಮ್ಮ ಮೂಲ ಕಥಾಮುಖವಾಗಿ ಮುಂದುವರಿಯೋಣ. ಸಫಕ್ ತಾಲೂಕಿನ ಬ್ಲಂಡರ್ಸ್ಟನ್ ಎನ್ನುವಲ್ಲಿ ನಾನು ಹುಟ್ಟಿದೆ. ನಾನು ನನ್ನ ತಂದೆಯ ಮರಣಾನಂತರ ಹುಟ್ಟಿದವನು. ಅಂದರೆ ಪ್ರಪಂಚದ ಬೆಳಕನ್ನು ನಾನು ನೋಡಿದ ಸಮಯಕ್ಕೆ 6 ತಿಂಗಳ ಮೊದಲು ನನ್ನ ತಂದೆ ಆ ಬೆಳಕನ್ನು ಅಖೈರಾಗಿ ನೋಡಿದ್ದನು. ನನ್ನ ತಂದೆ ನನ್ನನ್ನು ಎಂದೂ ನೋಡಿರುವುದಿಲ್ಲವೆಂಬ ತಿಳುವಳಿಕೆ ಈಗಲೂ ಸಹ ನನಗೆ ಒಂದು ವಿಧದ ದುಃಖ ಮಿಶ್ರಿತ ಆಶ್ಚರ್ಯವನ್ನುಂಟು ಮಾಡುತ್ತದೆ. ಮಸಕು ಮಸಕಾಗಿ ತೋರುವ ಬಾಲ್ಯದ ನೆನಪುಗಳಲ್ಲಿ ನಮ್ಮ ಮನೆ ಸಮೀಪದಲ್ಲಿರುವ ಇಗರ್ಜಿಯ ವಠಾರ, ಅದರಲ್ಲಿ ಅಲುಗಾಡದೇ ಮಲಗಿರುವ ಶ್ವೇತ ಶಿಲೆಯಲ್ಲಿ ರಚಿಸಿರುವ ತಂದೆಯ ಗೋರಿ ಈಗಲೂ ಕಂಡುಬರುವುವು. ಅಷ್ಟು ಮಾತ್ರವಲ್ಲದೆ ಕತ್ತಲೆಯ ಮತ್ತು ಚಳಿಯ ರಾತ್ರಿಗಳಲ್ಲಿ ಏಕಾಂಗಿಯಾಗಿ ತಂದೆ ಹೊರಗೆ ಮಲಗಿರುವಾಗಲೇ ಅವನ ಸಂಪರ್ಕ ನಮಗೆ ಇರಬಾರದೆಂದು ಬಾಗಿಲುಗಳನ್ನು ಮುಚ್ಚಿಕೊಂಡು ನಮ್ಮ ಬೆಚ್ಚಗಿನ ಕೋಣೆಯಲ್ಲಿ ಬೆಳಕಿನಲ್ಲಿ ನಾವು ಮಾತು, ನಗೆ ಮೊದಲಾದ ಚಟುವಟಿಕೆಗಳನ್ನು ನಡೆಸುತ್ತಿದ್ದಾಗ ನನಗುಂಟಾಗುತ್ತಿದ್ದ ವಿಸ್ಮಯ, ದುಃಖ ಈಗಲೂ ನೆನಪಿಗೆ ಬರುತ್ತಿವೆ. ನಮ್ಮ ಕುಟುಂಬದಲ್ಲಿ ಹಿರಿಯರೆಂದಿದ್ದವರು ಒಬ್ಬರು ಮಾತ್ರ. ಅವರು ನನ್ನ ತಂದೆಯ ಚಿಕ್ಕ ತಾಯಿ, ಅಂದರೆ ನನ್ನ ಅಜ್ಜಿ. ಈ ಅಜ್ಜಿಯನ್ನು ನಾನು ಬಾಲ್ಯದ ಅಭ್ಯಾಸಗಳ ಕಾರಣವಾಗಿ ಅತ್ತೆ ಎಂದೇ ಕರೆದಿರುತ್ತೇನೆ. ಅತ್ತೆಯ ಪರಿಚಯವನ್ನು ಕೂಲಂಕಷವಾಗಿ ಮುಂದೆ ತಮಗೆ ಮಾಡಿಕೊಡುವವನಿದ್ದೇನೆ. ಇಲ್ಲಿನ ಪ್ರಸಂಗಕ್ಕೆ ಸಂಬಂಧಿಸಿದಷ್ಟು ಮಾತ್ರ ನಾನು ಇಲ್ಲಿ ಪ್ರಸ್ತಾಪಿಸುತ್ತೇನೆ. ಅತ್ತೆಯ ಹೆಸರು ಮಿಸ್ ಬೆಟ್ಸಿ ಟ್ರಾಟ್ರೋಡ್. ನನ್ನ ತಾಯಿಗೆ ಅತ್ತೆಯನ್ನು ಕಂಡರೆ ತುಂಬಾ ಭಯ. ಆ ಭಯದ ಕಾರಣವಾಗಿ ಅತ್ತೆಯ ಪೂರ್ಣ ಹೆಸರನ್ನು ಹೇಳುವ ಬದಲು ಮಿಸ್ ಬೆಟ್ಸಿ ಎಂದು ಮಾತ್ರ ಹೇಳುತ್ತಿದ್ದಳು. ಅದರಲ್ಲೂ ಸಹ ಆದಷ್ಟು ಅವಳ ಹೆಸರನ್ನು ಉಚ್ಚರಿಸದೆ ಮಾತನಾಡುವ ಪ್ರಯತ್ನವನ್ನೇ ತಾಯಿ ಮಾಡುತ್ತಿದ್ದಳು. ಬೆಟ್ಸಿಯ ದೇಹ, ಮುಖ ಮತ್ತು ನಡತೆ, ವರ್ಚಸ್ಸು ಎಲ್ಲವೂ ಅಂತ ಹೆದರಿಕೆಯನ್ನುಂಟು ಮಾಡುವಂತವೇ ಆಗಿದ್ದವು. ಬೆಟ್ಸಿ ಒಬ್ಬ ಸುಂದರ ಸುಲಕ್ಷಣ ಪುರುಷನನ್ನೇ ಮದುವೆಯಾಗಿದ್ದರೂ ಅವನ ಸೌಂದರ್ಯ ಜೀವನದಲ್ಲಿ ಸಂಸಾರದಲ್ಲಿ ತೋರ್ಪಡದೆ ಬೆಟ್ಸಿಯನ್ನು ಹಿಂಸಿಸುವುದರಲ್ಲಿ ಪರಿವರ್ತನೆ ಹೊಂದಿತ್ತು. ಹೀಗಾಗಿ ಬೆಟ್ಸಿಯು ತನ್ನ ಪತಿಗೆ ಹಣ ಕೊಟ್ಟು ಅವನ ದಾಂಪತ್ಯವನ್ನೇ ತ್ಯಜಿಸಿದ್ದಳು. ದಿಟ್ಟದನದ ಸರಳ ಸ್ವಭಾವದ ನಿರ್ದಾಕ್ಷಿಣ್ಯ ಪ್ರವೃತ್ತಿಯ ಬೆಟ್ಸಿಯನ್ನು ಮಾಡಿ ಮೇಲಿನಿಂದ ಕೆಳಗೆ ಒದ್ದೆಸೆದರೆ ತನಗಾಗುವ ಸಂತೋಷ ಅಷ್ಟಿಷ್ಟಲ್ಲವೆಂದೇ ಅವನೊಮ್ಮೆ ಸ್ಪಷ್ಟವಾಗಿ ತಿಳಿಸಿದ್ದನು. ತಾನು ಆ ರೀತಿ ಎಸೆಯಲ್ಪಡುವುದಕ್ಕಿಂತ ತಾನೇ ಪತಿಯನ್ನು ದಾಂಪತ್ಯದಿಂದ ಹೊರ ಎಸೆಯುವುದು ಉತ್ತಮವೆಂದು ಗ್ರಹಿಸಿಯೇ ಅವಳು ಗಂಡನನ್ನು ಬಿಟ್ಟಿರಬೇಕು. ಹೆಂಡತಿ ತೆತ್ತ ಹಣದಿಂದ ಅವನು ಹಿಂದೂಸ್ತಾನಕ್ಕೆ ಹೋದನೆಂದು ಅಲ್ಲಿ ಆನೆಯ ಮೇಲೆ ಅಂಬಾರಿಯನ್ನೇರಿ ಒಂದು ಬಾಬೂನ್ ಜೊತೆಯಲ್ಲಿ ಮೆರೆಯುತ್ತಿದ್ದುದನ್ನು ಇತ್ತ ಕಡೆಯವರು ಕಂಡಿದ್ದರೆಂದೂ ವದಂತಿ ಇತ್ತು. ಅವನ ಜೊತೆಯಲ್ಲಿದ್ದುದು ಒಂದು ಬಾಬೂನ್ ಆಗಿರಲಾರದು, ಒಬ್ಬ ಬಾಬುವೋ ಬೇಗಮಳೋ ಆಗಿರಬೇಕೆಂದು ನಾವು ಊಹಿಸುವುದೇ ನ್ಯಾಯ. ಅನಂತರ 10 ವರ್ಷಗಳು ಕಳೆದ ಮೇಲೆ ಅವನು ಪರದೇಶದಲ್ಲೇ ಸತ್ತನೆಂದು ವರ್ತಮಾನ ಹಬ್ಬಿತ್ತು. ಆತನ ಮರಣದ ಕುರಿತು ಅತ್ತೆ ಅತ್ತಳೋ, ಹೇಗೆ ಅತ್ತಳು, ಎಷ್ಟು ಅತ್ತಳು ಎಂಬಿತ್ಯಾದಿಯನ್ನು ತಿಳಿಯಲು ನಮ್ಮ ಮನೆಯವರಿಗೆ ಅನುಕೂಲವಿರಲಿಲ್ಲ. ಏಕೆಂದರೆ ತಮ್ಮ ದಾಂಪತ್ಯ ವಿಚ್ಛೇದನವಾದ ಮರುದಿನವೇ ಅತ್ತೆ ಸಮುದ್ರ ಕರಾವಳಿಯ ಬಹುದೂರ ಪ್ರದೇಶದಲ್ಲಿ ಒಂದು ಹಿತ್ತಲು ಮನೆಯನ್ನು ಕ್ರಯಕ್ಕೆ ತೆಗೆದುಕೊಂಡು ಒಬ್ಬಳು ಹೆಣ್ಣಾಳನ್ನು ಮಾತ್ರ ಕೆಲಸಕ್ಕಿಟ್ಟುಕೊಂಡು ತನ್ನ ಅಖಂಡ ಏಕಾಂಗಿ ಜೀವನವನ್ನು ನಡೆಸುತ್ತಿದ್ದಳು. ಅತ್ತೆಗೆ ನನ್ನ ತಂದೆಯ ಮೇಲೆ ತುಂಬಾ ಪ್ರೀತಿ ಇದ್ದಿದ್ದರೂ ಅವನು ಪುನರ್ವಿವಾಹವಾಗಿದ್ದುದರಿಂದ ಅದರಲ್ಲೂ ಪುನರ್ವಿವಾಹದ ಪತ್ನಿಯ ಕಾರಣವಾಗಿ ಅವನ ಮೇಲೆ ಅವಳು ಶಾಶ್ವತವಾದ ಕೋಪ ಮತ್ತು ತಿರಸ್ಕಾರವನ್ನು ತಾಳಿಬಿಟ್ಟಿದ್ದಳು. ನನ್ನ ತಾಯಿ ಬರೇ ಮಯಣದ ಗೊಂಬೆ ಎಂದು ಅತ್ತೆ ನಿಶ್ಚಯಿಸಿಕೊಂಡಿದ್ದಳು. ನನ್ನ ತಾಯಿಯನ್ನು ಅವಳು ಸ್ವತಃ ನೋಡಿರದಿದ್ದರೂ ನನ್ನ ತಾಯಿಗೆ 22 ವರ್ಷ ಪ್ರಾಯ ಪೂರಾ ಆಗಿರಲಿಲ್ಲವೆಂಬುದು ಅವಳಿಗೆ ಹೇಗೋ ಗೊತ್ತಿದ್ದಿತ್ತು. ಈ ದಾಂಪತ್ಯದಲ್ಲಿ ನನ್ನ ತಂದೆ ಅಶಕ್ತಿವಂತ ಮತ್ತು ಕೃಶದೇಹಿಯಾಗಿದ್ದುದು ಮಾತ್ರವಲ್ಲದೆ ಅವನು ನನ್ನ ತಾಯಿಯ ಇಮ್ಮಡಿ ಪ್ರಾಯದವನೂ ಆಗಿದ್ದನು. ಇಂತಹ ವಿಷಮ ಪರಿಸ್ಥಿತಿಗಳ ಕಾರಣವಾಗಿಯೋ ಏನೋ ನನ್ನ ತಂದೆ ಮದುವೆಯಾಗಿ 1 ವರ್ಷವಾಗುವಷ್ಟರಲ್ಲೇ, ಅಂದರೆ ನಾನು ಜನಿಸುವ 6 ತಿಂಗಳ ಮೊದಲೇ ಮೃತನಾದನು. ನನ್ನ ಮಟ್ಟಿಗೆ ವಿಶೇಷವಾದ ಎಂದರೆ ತಪ್ಪಾಗಲಾರದ ಶುಕ್ರವಾರ ಸಂಜೆ ಸಮಯದಲ್ಲಿ ನನ್ನ ಜೀವನ ಚರಿತ್ರೆಯ ಕೆಲವು ವಿಷಯಗಳು ಈ ತರನಾಗಿದ್ದವು. ಇವುಗಳಿಗಿಂತ ಹೆಚ್ಚಿನ ವಿವರಗಳನ್ನು ನಾನು ಸಂಗ್ರಹಿಸಲಿಲ್ಲ. ಆಗಲಂತೂ ನನಗೆ ತಿಳಿಯಲೇ ಸಾಧ್ಯವಿರಲಿಲ್ಲವಷ್ಟೇ. ಅಂತೂ ನಾನು ಸಂಗ್ರಹಿಸಿರುವ ಮಟ್ಟಿನ ಚರಿತ್ರೆಯು ಈ ವಿಧದಿಂದ ನಡೆದಿದೆ. ಮಾರ್ಚ್ ತಿಂಗಳಿನ ಪ್ರಕಾಶಮಾನವೂ ಉಷ್ಣದಾಯಕವೂ ಆಗಿರುವ ಬಿಸಿಲು ನಮ್ಮ ಮನೆಯ ಹೊರಗಡೆ ಬಿದ್ದು ಪ್ರಜ್ವಲಿಸುತ್ತಿತ್ತು. ಅದೇ ಸಮಯದಲ್ಲಿ ನಮ್ಮ ಮನೆಯ ಒಳಗೆ ತಾಯಿ ಚಳಿಯಿಂದಲೂ ಮಾನಸಿಕ ಮತ್ತು ದೈಹಿಕ ದೌರ್ಬಲ್ಯದಿಂದಲೂ ಆರಾಮ ಕುರ್ಚಿಯಲ್ಲಿ ಕುಳಿತು ಬೆಂಕಿಯ ಶಾಖವನ್ನು ಪಡೆದುಕೊಳ್ಳುತ್ತಿದ್ದಳು. ನನ್ನ ಜನನದ ಕುರಿತು ಇತರ ಯಾರಿಗೂ ಏನೊಂದು ಉತ್ಸಾಹವಾಗಲಿ ಗಾಬರಿಯಾಗಲಿ ಇರದಿದ್ದರೂ ನನ್ನ ತಾಯಿಗೆ ಮಾತ್ರ ತಾನು ಹೆರಿಗೆಯಿಂದ ಪಾರಾಗುವೆನೋ, ಮುಂದೆ ಜನಿಸುವ ನನ್ನ ಸ್ಥಿತಿ ಹೇಗಾಗಬಹುದೋ ಎಂಬಿತ್ಯಾದಿಯಾದ ವಿಷಯಗಳಲ್ಲಿ ಬಹುವಾದ ಭಯವೇ ಇತ್ತು. ಹೀಗೆ ಲೋಕದ ಭಾರವನ್ನೇ ತಾನು ಹೊತ್ತಿರುವಂತೆ ಅವಳು ಊಹಿಸಿ ದುಃಖಿಸಿ ಭಯಪಡುತ್ತಿದ್ದರೂ ನಾನೊಬ್ಬ ಅವಳ ಜೊತೆಗೆ ಬಂದು ಸೇರುವೆನೆಂಬ ಶುಭ ನಿರೀಕ್ಷಣೆ ಮಾತ್ರ ಅವಳೆದುರು ಸದಾ ಇರುತ್ತಿದ್ದು ಅವಳಿಗೆ ಧೈರ್ಯ ಕೊಡುತ್ತಿತ್ತು. ಈ ರೀತಿ ತಾಯಿ ಕುಳಿತಲ್ಲಿಂದಲೇ ಸುತ್ತಲೂ ನೋಡುತ್ತಿದ್ದ ಹಾಗೆಯೇ ಒಬ್ಬ ವಿಚಿತ್ರದ ಹೆಂಗಸು ಅಂಗಳದಲ್ಲೇ ನಡೆದು ತನ್ನ ಕಡೆಗೆ ಬರುವುದನ್ನು ಕಂಡಳು. ಅಪರಾಹ್ನದ ಸೂರ್ಯನ ಬೆಳಕು ಆ ಹೆಂಗಸಿನ ಮೇಲೆ ಬೀಳುತ್ತಿದ್ದು ಅವಳು ತಾಯಿಗೆ ಬಹು ಸ್ಪಷ್ಟವಾಗಿಯೇ ಕಂಡು ಬರುತ್ತಿದ್ದಳು. ಬರುತ್ತಿದ್ದ ಸ್ತ್ರೀ ಬಹು ಸ್ಥಿರ ಮುಖಮುದ್ರೆಯುಳ್ಳವಳಾಗಿದ್ದಳು. ಸ್ಥಿರ ಪದಗತಿ, ದೃಢ ಕಾಯ, ಈ ರೀತಿ ಅವಳಲ್ಲಿ ಸ್ಥಿರತೆ, ಗಾಂಭೀರ್ಯ, ಮನೋದಾರ್ಢ್ಯಗಳು ಎದ್ದು ಕಾಣಿಸುತ್ತಿದ್ದವು. ಇಂಥ ವರ್ಚಸ್ಸುಳ್ಳ ವ್ಯಕ್ತಿ ನನ್ನ ಅತ್ತೆಯಲ್ಲದೆ ಮತ್ತೆ ಯಾರೂ ಅಲ್ಲವೆಂದು ತಾಯಿ ಕೂಡಲೇ ಊಹಿಸಿಕೊಂಡಳು. ಜೊತೆಯಲ್ಲೇ ಹೆದರಿಕೊಂಡಳು. ಅತ್ತೆ ಕರೆಗಂಟೆಯನ್ನು ಬಾರಿಸಿ ಒಳಗೆ ಬರುವ ಸಾಂಪ್ರದಾಯಿಕ ಕ್ರಮವನ್ನು ಬಿಟ್ಟು ಸೀದಾ ಬಂದು ತಾಯಿ ಕುಳಿತಿದ್ದಲ್ಲಿಗೆ ಸಮೀಪದ ಕಿಟಕಿಯ ಹೊರಗಡೆ ನಿಂತು ಕಿಟಕಿಯ ಕನ್ನಡಿಗೆ ತನ್ನ ಮೂಗನ್ನು ಒತ್ತುತ್ತಾ ಒಳಗಡೆ ನೋಡಿದಳಂತೆ. ಅಂಜುಬುರುಕಳಾಗಿದ್ದ ನನ್ನ ತಾಯಿ ಕನ್ನಡಿಗೆ ಅಂಟಿ ಅಗಲವಾಗಿ ಕನ್ನಡಿಯನ್ನೆಲ್ಲ ಆವರಿಸಿದ್ದ ಮೂಗನ್ನು ಕಂಡು ಮತ್ತಷ್ಟು ಹೆದರಿದಳಂತೆ. ಅತ್ತೆ, ನಮ್ಮನೆಗೆ ಬಂದ ಆ ಶುಕ್ರವಾರ ದಿನವೇ ನಾನು ಜನಿಸಲು ಈ ನಾಸಿಕ ವಿಕಾಸದ ಪ್ರಸಂಗವೇ ಕಾರಣವಾಗಿರಬೇಕೆಂದು ನಾನು ಪ್ರಾಯ ಬಂದ ಮೇಲೆ ತರ್ಕಿಸಿ ನಿಶ್ಚಯಿಸಿಕೊಂಡಿದ್ದೇನೆ. ಅಪರಿಚಿತವಾದ ಈ ಗಂಭೀರ ಮುಖವನ್ನು ಕಂಡು ತಾಯಿ ಹೆದರಿ ತಾನು ಕುಳಿತಿದ್ದ ಕುರ್ಚಿಯ ಹಿಂದೆ ಅಡಗಿದಳು. ಕಿಟಕಿಯ ಹೊರಬದಿ ಕನ್ನಡಿಯಲ್ಲಿ ಅಂಟಿದ್ದ ಕಣ್ಣುಗಳು ಕೆಲವು ಗಡಿಯಾರಗಳಲ್ಲಿನ ಸೆಕೆಂಡಿನ ಹೊಡೆತಕ್ಕನುಸರಿಸಿ ಕಣ್ಣುಗಳು ಅತ್ತಿತ್ತ ಅಲೆದು ನೋಡುವ ತಮಾಷೆಯಂತೆ ತಾಯಿಯನ್ನು ಹಿಂಬಾಲಿಸಿ ನೋಡತೊಡಗಿದವು. ಈ ಅಧಿಕಾರಯುತ ಕಣ್ಣುಗಳು ತಾಯಿ ಬಾಗಿಲನ್ನು ತೆರೆಯುವಂತೆ ದೃಷ್ಟಿಯಿಂದಲೇ ಅಪ್ಪಣೆ ಕೊಟ್ಟವು. ಅತ್ತೆಯ ಕಣ್ಣು, ಕೈಕರಣ, ಹಾವಭಾವಗಳನ್ನು ನೋಡುವಾಗ ಯಾವಾಗಲೂ ಅಧಿಕಾರಾಪನ್ನಳಾಗಿಯೇ ಇದ್ದು ಕೈಕೆಳಗಿನವರನ್ನು ಶಿಸ್ತು ನಿಯಮದಲ್ಲಿ ಇಟ್ಟುಕೊಂಡವಳಂತೆ ತೋರುತ್ತಿದ್ದಳು. ಈ ಭಾವನೆಯನ್ನೇ ಅಪ್ಪಣೆಯಾಗಿ ಅಂಗೀಕರಿಸಿ ತಾಯಿ ಬಾಗಿಲನ್ನು ತೆರೆದಳು. ಅತ್ತೆ ಒಳಗೆ ಬರುತ್ತಾ, ದಿವಂಗತ ಡೇವಿಡ್ ಕಾಪರ್ ಫೀಲ್ಡ್ನ ಹೆಂಡತಿ ತಾನೇ ನೀನು ಎಂದು ತಾಯಿಯ ಕೈಯಲ್ಲಿ ಕಟ್ಟಿಕೊಂಡಿದ್ದ ಮರಣ ದುಃಖ ಸೂಚಕವಾದ ಕರಿ ಬಟ್ಟೆಗಳನ್ನು ತೋರಿಸುತ್ತಾ ಕೇಳಿದಳು. ಹೌದು ಅಂದಳು ತಾಯಿ ಮೆತ್ತಗೆ. ನಾನು ಮಿಸ್ ಟ್ರಾಟ್ವುಡ್, ಕೇಳಿದ್ದೀಯೇನು? ಮಿಸ್ ಟ್ರಾಟ್ವುಡ್ಗಳ ಪರಿಚಯ ತನಗಿದೆ ಎಂದು, ಆ ಪರಿಚಯವು ತುಂಬಾ ಸಂತೋಷಕರವಾದುದೆಂದು ತಾಯಿ ನಮ್ರತೆಯಿಂದ ಉತ್ತರ ಕೊಟ್ಟಳು. ಆದರೂ ತನ್ನ ಅಂತರಂಗದಲ್ಲಿ ಸಂತೋಷಕ್ಕಿಂತ ಭಯವೇ ಹೆಚ್ಚಿದೆ ಎಂಬ ಅರಿವಿನಿಂದ ತಾಯಿ ತುಂಬಾ ಕೆಂಪಾಗತೊಡಗಿದಳು. ಅವಳೇ ನಾನು ಎಂದನ್ನುತ್ತಾ ಬಾಗಿಲು ತೆರೆಯಲು ಹೋಗಿದ್ದ ನನ್ನ ತಾಯಿಯನ್ನು ಹಿಂಬಾಲಿಸುತ್ತಾ ಅತ್ತೆ ಬಂದಳು. ನಮ್ಮ ಮನೆಯ ಪೂರ್ವ ಭಾಗದ ಮುಖ್ಯ ಕೊಠಡಿಯಲ್ಲಿ ತಂದೆಯ ಮರಣಾನಂತರ ಬೆಂಕಿ ಹೊತ್ತಿಸಿರಲಿಲ್ಲ. ಈ ದಿನ ಸಹ ಮುಂದುಗಡೆಯ ಬೈಠಖಾನೆಯಲ್ಲಿ ಮಾತ್ರ ಬೆಂಕಿ ಉರಿಸಲಾಗಿತ್ತು. ತಾಯಿಯೂ ಅತ್ತೆಯೂ ಅಲ್ಲಿ ಹೋಗಿ ಕುರ್ಚಿಗಳಲ್ಲಿ ಕುಳಿತು ಸ್ವಲ್ಪ ಸಮಯ ಒಬ್ಬರನ್ನೊಬ್ಬರು ನೋಡುತ್ತಾ ಮೌನವಾಗಿಯೇ ಕಾಲ ಕಳೆದರು. ಹೀಗೆ ಮೌನವಾಗಿದ್ದ ಕಾರಣದಿಂದಲೇ ತಾಯಿ ಅಳಬಾರದೆಂದು ಎಷ್ಟೇ ಪ್ರಯತ್ನಿಸಿದರೂ ಸಾಧ್ಯವಾಗದೆ ಅಳತೊಡಗಿದಳು. ಕೊನೆಗೆ ಬೇಕಷ್ಟು ಅತ್ತಳು. ಈ ಅಳುವಿನಿಂದ ಅತ್ತೆಯ ಮನಸ್ಸು ಕರಗಿರಬೇಕು. ಅವಳೆದ್ದು ಬಂದು ತಾಯಿ ಹತ್ತಿರ ನಿಂತು ಅವಳ ತಲೆಯನ್ನು ಸವರುತ್ತಾ ಸಂತೈಸತೊಡಗಿದಳು. ನನ್ನ ತಾಯಿ ಬಹು ಸುಂದರಿಯಾಗಿದ್ದಳಂತೆ. ಪುಷ್ಕಳವಾಗಿ ಬೆಳೆದಿದ್ದ ಅವಳ ಮೃದು ತಲೆ ಕೂದಲು ಮುಖದ ಮೇಲೆಲ್ಲ ಹರಡಿತ್ತು. ಹೀಗೆ ತಲೆ ಕೂದಲು ಹರಡಿಕೊಂಡು ಅಳುತ್ತಿದ್ದ ತಾಯಿಯನ್ನು ಅತ್ತೆ ನೋಡಿ, ನಿಜ, ನೀನು ನಿಜವಾಗಿಯೂ ಹಸುಗೂಸು, ಮದುವೆ ಆಗತಕ್ಕಷ್ಟು ದೊಡ್ಡವಳಲ್ಲ ಅಂದಳು. ತಾಯಿ ಗದ್ಗದ ಕಂಠದಿಂದ, ಹೌದು, ತಿಳಿಯದ ಹುಡುಗಿ, ವಿಧವೆ, ಸದ್ಯವೇ ಮಾತೆಯಾಗಲಿರುವವಳು ಎಂದನ್ನುತ್ತಾ ಅತ್ತೆಯನ್ನು ನೋಡಿ ನಾಚಿಕೆ ಪಟ್ಟುಕೊಂಡಳು. ಪಾಪ, ಅವಳ ಸೌಂದರ್ಯದ ಅರಿವು, ಪ್ರಾಯದ ಎಳೆತನ, ಅಶಕ್ತಿ, ಜೀವನದಲ್ಲಿ ತಾನು ಏಕಾಂಗಿಯಾಗಿ ಇರುವ ಜ್ಞಾನ ಇವನ್ನೆಲ್ಲ ಗ್ರಹಿಸಿ ಅವಳು ನಾಚಿಕೆ ಪಟ್ಟಿಕೊಂಡಿರಬೇಕು. ಇದೇ ಸಮಯದಲ್ಲಿ ಅತ್ತೆಯ ಮನಸ್ಸು ಮತ್ತಷ್ಟು ಕರಗಿರಬೇಕು. ಅತ್ತೆ ಪುನಃ ತಾಯಿಯ ತಲೆಯನ್ನು ಮತ್ತಷ್ಟು ಮೃದುವಾಗಿ ಸವರುತ್ತಾ ಆಲೋಚನಾಮಗ್ನಳಾಗಿ ಕುಳಿತಳು. ಆದರೆ ತನ್ನ ಜನ್ಮ ಸಿದ್ಧವಾದ ದಿಟ್ಟತನ ಬಿಟ್ಟು ಮೃದುತ್ವ ಹೊಂದಿದ್ದ ಶಿಸ್ತು ಭಂಗವನ್ನು ಅವಳು ಕೂಡಲೇ ತಿಳಿದು ಹಠಾತ್ತಾಗಿ ಮುಖದಲ್ಲಿ ಮಹತ್ತರವಾದ ಗಂಭೀರ ಮುದ್ರೆಯನ್ನು ಹೊತ್ತು ಕಾಲುಗಳನ್ನು ಬೆಂಕಿ ಉರಿಯುತ್ತಿದ್ದ ಅಗ್ಗಿಷ್ಟಿಕೆಯ ಪಕ್ಕಗಳಲ್ಲಿರಿಸಿ ಮೊಣಕಾಲ ಮೇಲೊಂದು ಕೈಯನ್ನೂರಿ ಅಂಗೈಯನ್ನು ತಲೆಯನ್ನಿಟ್ಟು ಬೆಂಕಿಯನ್ನೇ ದೃಷ್ಟಿಸತೊಡಗಿದಳು. ಹೀಗಿದ್ದ ಕೆಲವು ನಿಮಿಷಗಳ ನಂತರ ಇದ್ದಕ್ಕಿದ್ದಂತೆಯೇ ತಾಯಿಯನ್ನು ನೋಡಿ, ಕೋಕಿಲ ನಿವಾಸ, ಅದೇನು ಈ ಹೆಸರು ಅಂದಳು. ಈ ಮನೆಗೆ ಆ ಹೆಸರೇಕೆಂದು ಕೇಳಿದಿರಾ ಎಂದು ತಾಯಿ ಮಾತಾಡುತ್ತಾ ಮುಂದುವರಿಯುವ ಮೊದಲೇ, ಪಾಕ ನಿವಾಸ ಎಂತಲೂ ಹೆಸರಿಡಬಹುದಿತ್ತು. ಈ ಮನೆಗೂ ಒಂದು ಹೆಸರು ಬೇಕಿತ್ತೇ ಎಂದು ಅತ್ತೆ ಕೇಳಿದಳು. ಈ ಮನೆಯನ್ನು ಕ್ರಯಕ್ಕೆ ಪಡೆದಾಗ ಆ ಮರಗಳಲ್ಲಿದ್ದ ಗೂಡುಗಳನ್ನು ಕಂಡು ಅವುಗಳಲ್ಲಿ ತುಂಬಾ ಕೋಗಿಲೆಗಳಿರಬೇಕೆಂದು ತಿಳಿದು ಈ ಹೆಸರಿಟ್ಟರು ಅಂದಳು ತಾಯಿ. ನಮ್ಮ ಹಿತ್ತಲಿನ ಒಂದು ಮೂಲೆಯಲ್ಲಿ ರಾಕ್ಷಸಾಕಾರವಾಗಿ ಬೆಳೆದಿದ್ದ ಕೆಲವು ಎಲ್ಮ ಮರಗಳಿದ್ದವು. ಆ ಸಂಜೆಯ ಸಮಯದಲ್ಲಿ ಈ ಮರಗಳು ಗಾಳಿಯಿಂದ ಬಾಗುತ್ತಾ ರಾಕ್ಷಸರು ತಮ್ಮೊಳಗೆ ಆಂತರಂಗಿಕವಾಗಿ ಮಾತನಾಡುವಂತೆ ಒಂದನ್ನೊಂದು ಮುಟ್ಟಿ ಒರೆಸಿ ಪುನಃ ದೂರ ಸರಿದು ತಲೆಗಳನ್ನು ಒದರಿಕೊಂಡು ತಮ್ಮ ಗೆಲ್ಲುಗಳನ್ನು ಪರಸ್ಪರ ತೂರಿಕೊಂಡು ಪುನಃ ಹಿಂದೆಳೆದು ಗಾಳಿಯ ಅರ್ಭಟೆಯಲ್ಲಿ ತಾವು ಆರ್ಭಟಿಸುತ್ತಿರುವಂತೆ ಭಯಂಕರವಾಗಿ ತೋರಿದು. ಮೂರ್ಖ ರಾಕ್ಷಸರ ಅಂತರಂಗ ಸಲ್ಲಾಪವೇ ಈ ಭಯಂಕರಾವಸ್ಥೆಗೆ ಕಾರಣವೆಂಬಂತೆ ತೋರುತ್ತಿದ್ದ ಮರಗಳನ್ನು ಅತ್ತೆಯೂ ತಾಯಿಯೂ ನೋಡುತ್ತಿದ್ದರು. ಇದೇ ಸಮಯದಲ್ಲಿ ಹರಿದು ಹಾಳಾಗಿದ್ದ ಕೋಗಿಲೆಗಳ ಗೂಡುಗಳು ಒಂದು ಮರದಿಂದ ಇನ್ನೊಂದು ಮರದ ಕಡೆಗೆ ಜೋತು ನೇತಾಡಿ ಹಗುರವಾಗಿದ್ದುದರಿಂದ ಬೀಳದೆ ತೂರಾಡುತ್ತಿದ್ದವು. ಅತ್ತೆ ಗೂಡುಗಳನ್ನು ನೋಡುತ್ತಾ, ಕೋಗಿಲೆಗಳಿಲ್ಲವೆ ಅಂದಳು. ತನ್ನನ್ನು ವಿಚಾರಿಸಿದ ಸ್ವರ ಮತ್ತು ಕ್ರಮದಿಂದ ತಾಯಿ ಹೆದರಿ ಗಾಬರಿಗೊಂಡು, ಗೂಡುಗಳನ್ನು ಕಂಡು ಕೋಗಿಲೆಗಳು ಅಲ್ಲಿರಬೇಕೆಂದು ಅವರು ನಂಬಿದ್ದರು. ನಾವು ಬಂದು ಇಲ್ಲೇ ವಾಸ ಮಾಡುವಾಗ ಅವೆಲ್ಲ ಖಾಲಿ ಗೂಡುಗಳೆಂಬುದನ್ನು ತಿಳಿದೆವು ಅಂದಳು. ಅಬ್ಬಾ, ಪ್ರತಿ ಹೆಜ್ಜೆಯಲ್ಲೂ ಡೇವಿಡ್ ಕಾಪರ್ ಫೀಲ್ಡ್ನೇ. ಗೂಡು ನೋಡಿ ಹಕ್ಕಿಗಳನ್ನು ಎಣಿಸಿದ. ತಾನು ಹಿಡಿದ ಕೆಲಸದಲ್ಲೆಲ್ಲ ತನ್ನ ಬುದ್ಧಿ ಶೂನ್ಯತೆಯ ಪ್ರದರ್ಶನ ಎಂದು ಅತ್ತೆ ಜಿಗುಪ್ಸೆಯಿಂದ ನುಡಿದಳು. ತನಗೆ ತ್ರಾಣವಿಲ್ಲದಿದ್ದರೂ ತನ್ನ ಮೃತ ಪತಿಯ ದೂಷಣೆಯನ್ನು ಕೇಳಲಾರದೆ ಬೆಟ್ಸಿಯನ್ನು ಒಮ್ಮೆಯಾದರೂ ಎದುರಿಸಿ ಮಾತನಾಡಬೇಕೆಂದು ತಾಯಿಯು ಎದ್ದು ನಿಂತಳು. ಆದರೆ ಅವಳು ಆರೋಗ್ಯವಾಗಿದ್ದಾಗಲಾದರೂ ಸಹ ಬೆಟ್ಸಿಯೊಡನೆ ಎದುರಿಸಿ ಮಾತಾಡಿದ್ದಾದರೆ ಸೋಲಲೇಬೇಕಾಗಿದ್ದ ನನ್ನ ತಾಯಿ ಆ ದಿನದ ತನ್ನ ಮಾನಸಿಕ ಮತ್ತು ದೈಹಿಕ ಪರಿಸ್ಥಿತಿಯ ಕಾರಣವಾಗಿ ಕಳೆದು ಹೋದವರ ಹೆಸರೆತ್ತಿ ಟೀಕಿಸಲು ನಿಮಗೆ ಧೈರ್ಯ ಬರುತ್ತದೆಯೇ ಏನು ಎಂದು ಅಷ್ಟು ಮಾತ್ರ ಹೇಳಿ, ಆಗಲೇ ತನ್ನ ಈ ಮಾತುಗಳ ಪರಿಣಾಮ ಈ ಭೀಕರ ಅತ್ತೆಯ ಮೇಲೆ ಏನಾಗಬಹುದೆಂದು ಊಹಿಸಿ ಊಹನೆಯಿಂದಲೇ ಹೆದರಿ ಮೂರ್ಛಿತಳಾಗಿ ಮಲಗಿಬಿಟ್ಟಳು. ಎಷ್ಟರಲ್ಲಿ ಸಂಧ್ಯಾಕಾಲ ದಾಟಿತ್ತು, ರಾತ್ರಿಯೇ ಪ್ರಾರಂಭಿಸಿತ್ತು. ಸ್ವಲ್ಪ ಹೊತ್ತಿನಲ್ಲೇ ತಾಯಿಗೆ ಸ್ಮೃತಿ ಬಂದದ್ದು ಬೆಂಕಿಯ ಬೆಳಕಿನಲ್ಲಿ ಗೊತ್ತಾಯಿತು. ಬೆಟ್ಸಿಯ ಸಹಾಯದಿಂದ ಅವಳು ಎದ್ದು ನಿಂತು ಕಿಟಕಿಯ ಸರಳುಗಳನ್ನು ಹಿಡಿದುಕೊಂಡು ಸುಧಾರಿಸುತ್ತಾ ಬೆಟ್ಸಿಯನ್ನು ನೋಡಿದಳು. ಅತ್ತೆ ಪುನಃ ವಿಚಾರಿಸತೊಡಗಿದಳು. ತಿಂಗಳು ತುಂಬುವುದು ಯಾವಾಗ? ಗೊತ್ತಿಲ್ಲ, ಈಗಲೇ ಆಗಬಹುದು ಎಂದು ತೋರುತ್ತದೆ. ನಾನಂತೂ ಇದರಿಂದ ಪಾರಾಗುವುದು ಅಸಂಭವ, ಸಾಯುವುದು ಖಂಡಿತ ಅಂದಳು ತಾಯಿ. ಅತ್ತೆ ಸಮಾಧಾನ ಪಡಿಸತೊಡಗಿದಳು. ಹೆದರಬೇಡ ಮಗು, ಹೆದರಿಕೆಯಿಂದ ಮಾತ್ರ ಆ ರೀತಿಯ ಆಲೋಚನೆಗಳು ಬರುತ್ತವೆ. ಸ್ವಲ್ಪ ಬಾಯಾರಿಕೆ ಕುಡಿದು ನೋಡು, ಸುಖವಾಗುತ್ತೆ. ಇರಲಿ, ಹುಡುಗಿಯ ಹೆಸರೇನು ಅಂದಳು ಅತ್ತೆ. ನಾನು ಹೆರುವುದು ಗಂಡನ್ನೋ ಹೆಣ್ಣನ್ನೋ ಯಾರಿಗೆ ಗೊತ್ತು ಎಂದು ತಾಯಿ ಉತ್ತರ ಕೊಟ್ಟಳು. ಆಗ ಅತ್ತೆ, ಅಯ್ಯೋ ಹೆಡ್ಡು ಹುಡುಗಿ, ನೀನು ಹೆರುವ ಮಗುವಿನ ಹೆಸರನ್ನು ವಿಚಾರಿಸಿದ್ದಲ್ಲ, ನಿಮ್ಮ ಮನೆ ಕೆಲಸದವಳ ಹೆಸರೇನೆಂದು ಕೇಳಿದೆ. ಅವಳ ಹೆಸರೋ? ಅವಳು ಪೆಗಟಿ ಎಂದು ತಾಯಿ ಕೆಲಸದವಳ ಹೆಸರನ್ನು ಹೇಳಿದಳು. ಈ ಹೆಸರು ಕೇಳಿ ಅತ್ತೆಗೆ ಆಶ್ಚರ್ಯವಾಯಿತು. ಏನು ಪೆಗಟಿ ಎಂದು ಹೆಸರೇನು? ಕ್ರಿಶ್ಚಿಯನ್ ಜಾತಿಯಲ್ಲಿ ಜನಿಸಿ ಈಗರ್ಜಿಗೆ ಹೋಗಿ ಹುಡುಕಿ ಇಟ್ಟ ಹೆಸರು ಪೆಗಟಿ ಎಂದನ್ನುತ್ತಾ ಅತ್ತೆ ಪೆಗಟಿಯನ್ನು ಕರೆದು ಸ್ವಲ್ಪ ಚಾ ತರಲು ಹೇಳಿದಳು. ಅನಂತರ ತಾಯಿಯನ್ನು ನೋಡಿ, ಈಗ ತಾನೇ ಹೆಣ್ಣೋ ಗಂಡೋ ಎಂದು ಪ್ರಸ್ತಾಪಿಸಿದ್ದೇವಲ್ಲ, ನಾನು ಕಂಡ ಕೆಲವು ಶಕುನಗಳಿಂದ ಹುಟ್ಟುವುದು ಹೆಣ್ಣು ಅಂತ ನಿಶ್ಚಯಿಸಿರುತ್ತೇನೆ ಅಂದಳು ಅತ್ತೆ. ಗಂಡೇ ಜನಿಸುವುದೆಂದು ನನ್ನ ಊಹೆ ಅಂದಳು ತಾಯಿ. ಈ ಮಾತು ಅತ್ತೆಗೆ ಸಮಾಧಾನ ಕೊಡಲಿಲ್ಲ. ಜನಿಸುವ ಮಗು ಹೆಣ್ಣೆ ಆಗುವುದೆಂದು ಅತ್ತೆ ತನ್ನ ಅಂತರಂಗದಲ್ಲಿ ನಿಶ್ಚಯಿಸಿಕೊಂಡಿದ್ದಳು. ಅವಳ ಅತಿಯಾದ ಕಾಂಕ್ಷೆಯೂ ಹಾಗೇ ಇತ್ತು. ಸ್ವಲ್ಪ ಆಲೋಚಿಸುತ್ತಾ ಅತ್ತೆ ಅಂದಳು, ನನಗೆ ಬಲವತ್ತರವಾದ ನಂಬಿಕೆಯೇ ಇದೆ ಜನಿಸುವ ಮಗು ಹೆಣ್ಣು ಅಂತ. ನನ್ನ ಅಭಿಪ್ರಾಯಕ್ಕೆ ವಿರೋಧ ಮಾತನಾಡಬೇಡ. ಹುಟ್ಟುವ ಹುಡುಗಿಗೆ ನಾನು ದೇವ ಮಾತೆಯಾಗುತ್ತೇನೆ. ಹುಡುಗಿಯ ಹೆಸರು ಬೆಡ್ಶೀಟ್ ರಾಟೋಡ್ ಕಾಪರ್ ಫೀಲ್ಡ್ ಎಂದಾಗಬೇಕು. ಈ ನನ್ನ ಬೆಡ್ಶೀಟ್ ರಾಟೋಡ್ ಆದರೂ ನನಗಿಂತ ಉತ್ತಮವಾದ ಜೀವನ ಸುಖವನ್ನು ಅನುಭವಿಸಲಿ. ಇವಳ ಪ್ರೇಮ ಅಪಾತ್ರನ ಪಾಲಾಗದೆ ಜುಗಾರಿಯ ಪಣದಂತೆ ಆಗದೇ ಇರಲಿ. ಈಗ ಜನಿಸುವ ಶಿಶುವಿನ ಮನಸ್ಸು ಯೋಗ್ಯ ಮಾರ್ಗವನ್ನು ಅನುಸರಿಸುವಂತೆ ನೋಡಿ ಕಾಪಾಡಿ ಅವಳನ್ನು ಆದರ್ಶ ಜೀವನ ಮಾರ್ಗದಲ್ಲಿ ನಡೆಸುವ ಜವಾಬ್ದಾರಿ ನನ್ನದಿರಲಿ ಎಂದು ಅತ್ತೆ ಸ್ವಲ್ಪ ದುಃಖವೇ ಮಿಶ್ರಿತವಾದ ಆವೇಶದಿಂದ ಹೇಳಿದಳು. ಅವಳ ಜೀವನದ ಗತಕಾಲದ ಅನುಭವದ ಕಾರಣವಾಗಿ ಅವಳು ಹಾಗೆ ಮಾತಾಡಿರಬೇಕು. ಹೀಗೆ ಮಾತಾಡಿ ಬೆಂಕಿಯನ್ನೇ ನೋಡುತ್ತಾ ಅತ್ತೆ ಚಿಂತಾಮಗ್ನಳಾಗಿ ಕುಳಿತಳು. ಮತ್ತೆ ಸ್ವಲ್ಪ ಹೊತ್ತಿಗೆ ತಾಯಿಯನ್ನು ಪ್ರಶ್ನಿಸಿದಳು. ಮಗು, ಡೇವಿಡ್ ಅನ್ನು ನಿನ್ನನ್ನು ಪ್ರೀತಿಸುತ್ತಿದ್ದನೇನು? ನಿಮ್ಮ ಸಂಸಾರ ಸುಖವಾಗಿತ್ತೆ? ತನ್ನ ದೇಹ ದೌರ್ಬಲ್ಯವನ್ನು ಹೆರಿಗೆ ಗಂಡಾಂತರಗಳನ್ನು ಯೋಚಿಸುತ್ತಾ ಗಾಬರಿಗೊಂಡಿದ್ದ ತಾಯಿ ಸ್ವಲ್ಪ ದುಃಖದಿಂದಲೇ, ನಾವು ಸುಖವಾಗಿದ್ದೆವು. ಡೇವಿಡ್ ಅನ್ನು ಇರಬೇಕಾದದಕ್ಕಿಂತಲೂ ಹೆಚ್ಚಿನ ರೀತಿಯಲ್ಲಿ ನನಗೆ ಒಳ್ಳೆಯವನಾಗಿದ್ದನು. ಏನೋ ಅತಿ ಪ್ರೀತಿಯಿಂದ ನಿನ್ನ ಹಾಳು ಮಾಡಿದನೇನೋ ಎಂದು ಅತ್ತೆ ಮರುಪ್ರಶ್ನಿಸಿದಳು. ತಾಯಿಗೆ ಅಳುಗ್ ಬಂದಿತು. ಅಳುತ್ತಾ ಅಂದಳು, ಹೌದು, ಈ ಕಷ್ಟಮಯ ಪ್ರಪಂಚದಲ್ಲಿ ನನ್ನೊಬ್ಬಳನ್ನೇ ಬಿಟ್ಟು ಹೋಗಿದ್ದಾನೆ. ಆ ಮಟ್ಟಿಗೆ ಹೌದು. ಅತ್ತೆಯ ಮನಸ್ಸು ಕರಗಿತು. ನಾನು ಹಾಗೆ ಕೇಳಿದನೆಂದು ದುಃಖಿಸಬೇಡ, ಅಳಬೇಡ ಮಗು. ನಿಮ್ಮ ದಾಂಪತ್ಯವು ಯೋಗ್ಯವಾದ ಒಂದು ಕೂಟವಾಗಿರಲಿಲ್ಲವೆಂದು ನಾನು ಊಹಿಸಿದ್ದೆ. ಆದರೆ ಸ್ವಲ್ಪ ಆಲೋಚಿಸಿ ನೋಡಿದರೆ ಯೋಗ್ಯವಾದ ದಾಂಪತ್ಯಗಳೇ ಇಲ್ಲವೆನ್ನಲೂಬಹುದು. ಪ್ರಪಂಚದ ಸ್ಥಿತಿಯೇ ಹಾಗೆ. ನೀನೊಬ್ಬ ತಂದೆ ತಾಯಿ ಇಲ್ಲದ ಏಕಾಂಗಿ ಅನಾಥ ದಾದಿಯಾಗಿದ್ದೆಯಲ್ಲವೇ? ಹೌದು, ನಾನು ದಾದಿಯಾಗಿದ್ದೆ. ನಾನಿದ್ದ ಮನೆಗೆ ಡೇವಿಡ್ ಅನ್ನು ಆಗಿಂದಾಗೆ ಬರುತ್ತಿದ್ದನು. ಅಲ್ಲಿ ನನ್ನನ್ನು ಅವನು ವಿಶೇಷವಾಗಿ ಗಮನವಿಟ್ಟು ನೋಡುತ್ತಿದ್ದನು. ನನ್ನಲ್ಲಿ ಅವನಿಗಿದ್ದ ಪ್ರೀತಿ ಶ್ರದ್ಧೆಗಳ ಪರಿಣಾಮವಾಗಿ ನಮ್ಮೊಳಗೆ ವಿವಾಹ ನಡೆಯಿತು. ಈ ರೀತಿ ಇನ್ನೂ ಅನೇಕ ವಿಷಯಗಳನ್ನು ಸ್ವಲ್ಪ ಸ್ವಲ್ಪವಾಗಿ ಅತ್ತೆ ವಿಚಾರಿಸಿ ತಿಳಿದಳು. ನಮ್ಮ ತಾಯಿ ತಂದೆಯರ ಜೀವನ ಕ್ರಮ, ತಂದೆ ಮೃತಪಡುವ ಮೊದಲು ತಾಯಿಗೆ 500 ಪೌನು ವರ್ಷಾಶನ ಸಿಕ್ಕುವಂತೆ ಮಾಡಿರುವ ಏರ್ಪಾಡು, ಇಂಥದ್ದೇ ಅನೇಕ ವಿಷಯಗಳನ್ನು ಮಾತಾಡಿಕೊಂಡರು. ಇಷ್ಟರಲ್ಲಿ ನನ್ನ ತಾಯಿಯ ಪರಿಸ್ಥಿತಿಯು ತುಂಬಾ ಕೆಡುತ್ತಾ ಬಂದಿತ್ತು. ಇದನ್ನು ಕಂಡು ಡಾಕ್ಟರರು ನರ್ಸ್ಗಳು ಬಂದರೆ ಅನುಕೂಲವೆಂದು ಮರೆಯಲ್ಲೇ ನಿಂತು ನೋಡುತ್ತಲೂ ಮಾತುಗಳನ್ನು ಕೇಳುತ್ತಲೂ ಇದ್ದ ಪೆಗಟಿಯು ಅಭಿಪ್ರಾಯಪಟ್ಟಳು. ಇಂಥ ಸಂದರ್ಭಕ್ಕೆ ತಕ್ಕ ಒಬ್ಬ ಜವಾನ ಅಗತ್ಯವೆಂದು ಪೆಗಟಿ ತನ್ನ ಸೋದರಳಿಯ ಹೇಮನನ್ನು ಮನೆಯಲ್ಲೇ ಅಡಗಿಸಿಟ್ಟುಕೊಂಡಿದ್ದಳು. ಆ ಹೇಮ ಡಾಕ್ಟರನ್ನು ತರಲು ಓಡಿದ. ಸ್ವಲ್ಪ ಹೊತ್ತಿನಲ್ಲಿ ಡಾಕ್ಟರರು ನರ್ಸ್ಗಳು ಬಂದರು. ಇಂತಹ ಸನ್ನಿವೇಶಗಳಲ್ಲಿ ಎಲ್ಲರಿಂದಲೂ ಗೌರವ ಮತ್ತು ಭಯದಿಂದ ಕಾಣಲ್ಪಡುವ ಡಾಕ್ಟರರು ಮತ್ತು ನರ್ಸುಗಳು, ಇಲ್ಲಿ ಮಾತ್ರ ತಾವೇ ಭಯ ಪಡುವ ಪ್ರಸಂಗ ಇತ್ತು. ಡಾಕ್ಟರರು ಸ್ವಭಾವತಃ ಬಹು ವಿನೀತರಾಗಿದ್ದರು. ನಮ್ಮ ಮನೆಯಲ್ಲಿ ಯಾರಿಗೂ ಪರಿಚಯವಿಲ್ಲದಿದ್ದ, ನೋಡಿದರೇನೆ ಭಯ ಉಂಟಾಗಬೇಕಾದಂತಹ ಶರೀರ ಮತ್ತು ಮುಖ ವರ್ಚಿಸಿದ್ದ ಅತ್ತೆ ಬೆಟ್ಸಿಯನ್ನು ನೋಡಿ ಡಾಕ್ಟರರು ಭಯಗ್ರಸ್ತರೇ ಆದರು. ಬೆಟ್ಸಿ ತನ್ನ ಕುಲಾವಿಯನ್ನು ಎಡತೋಳಿಗೆ ಕಟ್ಟಿಕೊಂಡು ಅನಾವಶ್ಯಕವಾದ ಮಾತುಗಳು ತನ್ನ ಕಿವಿಗೆ ಬೀಳದಂತೆ ಕಿವಿಗೆ ಹತ್ತಿಯ ದಿಮ್ಮಿಯನ್ನು ಹಾಕಿಕೊಂಡು ಬೆಂಕಿ ಎದುರು ಕುಳಿತಿದ್ದಳು. ಆಕೆ ಡಾಕ್ಟರ ದೃಷ್ಟಿಯಲ್ಲಿ ಒಂದು ಗಂಭೀರವೂ ಭಯಪ್ರದವೂ ಆದ ವೈಚಿತ್ರ್ಯವೇ ಆಗಿಬಿಟ್ಟಿದ್ದಳು. ಇಷ್ಟರಲ್ಲಿ ತಾಯಿಯನ್ನು ಮಹಡಿಯ ಮೇಲಿನ ಒಂದು ಕೋಣೆಗೆ ಸಾಗಿಸಿದ್ದರು. ಡಾಕ್ಟರ್ ಅಲ್ಲಿಗೆ ಹೋಗಿ ಅವಳನ್ನು ಪರೀಕ್ಷಿಸಿ ಹೆರಿಗೆಗೆ ಇನ್ನೂ ಸ್ವಲ್ಪ ಸಮಯ ಬೇಕೆಂದುಕೊಂಡು ಕೆಳಗೆ ಬಂದರು. ಕೆಳಗಿದ್ದ ಭಯಕಾರಕ ಸ್ತ್ರೀಯ ಸಮಕ್ಷಮದಲ್ಲಿ ಸ್ವಲ್ಪ ಹೊತ್ತು ತಾನು ಕುಳಿತಿರಬೇಕಾಗುವುದೆಂಬುದನ್ನು ಗ್ರಹಿಸಿ ಹೀಗಿರುವಷ್ಟೂ ಕಾಲ ಅವಳನ್ನು ಒಲಿಸಿಕೊಂಡಿರುವುದು ಅಗತ್ಯವೆಂದು ವಿನೀತತೆಯಿಂದ ಬೆಟ್ಸಿಯನ್ನು ನೋಡುತ್ತಾ ತಲೆಯನ್ನು ಸ್ವಲ್ಪ ವಾರೆ ಮಾಡಿಕೊಂಡು ಅತ್ತಿತ್ತ ನಡೆಯ ತೊಡಗಿದರು. ಡಾಕ್ಟರರು ಬಹು ವಿನೀತರು, ವಿನೀತತೆಯನ್ನು ಮೀರಿ ಪುಕ್ಕರೇ ಆಗಿದ್ದರು, ಎಂದನ್ನಬಹುದಾದಷ್ಟು ವಿನೀತರು. ಅಂಥವರು ಗಂಡಸರಲ್ಲಿ ಸಿಗುವುದು ಬಹು ಅಪೂರ್ವ. ಯಾರಾದರೂ ಅವರನ್ನು ದೃಷ್ಟಿಸಿ ನೋಡಿದ್ದಾದರೆ ಆ ಕೂಡಲೇ ಅವರು ಮೊದಲಿಗಿಂತಲೂ ಚಿಕ್ಕದಾಗಿ ಹೋದವರಂತೆ ತೋರಿಕೊಳ್ಳುತ್ತಿದ್ದರು. ಅವರು ನಡೆಯುವಾಗ ಯಾರಿಗಾದರೂ ಮೈ ಒರೆಸಿ ತೊಂದರೆಯಾಗಿ ಬಿಡಬಹುದೋ ಎಂದು ಅಂಜಿ ನಡೆಯುತ್ತಿದ್ದರು. ನಡೆಯುವಾಗ ತಲೆ ತಗ್ಗಿಸಿ ಸಮಸ್ತರಿಗೂ ಪ್ರಣಾಮಗೈಯುತ್ತಾ ನಡೆಯುತ್ತಿರುವಂತೆ ತೋರುತ್ತಿದ್ದರು. ಅವರು ಯಾರಿಗೂ ಎಂದೂ ಒಂದು ನಿಷ್ಠುರವಾದ ಮಾತನಾಡಿದವರಲ್ಲ. ಒಂದು ನಾಯಿಗೆ ಆದರೂ ಒಂದು ಕಠಿಣ ಮಾತನ್ನಾಡರು. ನಾಯಿಗೆ ಆದರೂ ರೊಟ್ಟಿ ತುಂಡನ್ನು ಎಸೆದು ಬಿಟ್ಟೆ ಎಂದನ್ನಲಾರು, ಕೊಟ್ಟೆ ಕೊಡುತ್ತೇನೆ ಎಂದೇ ಹೇಳುವವರು. ಇಂಥ ವಿನಯ ಸಂಪನ್ನರಿಗೆ ಬೆಂಕಿ ಎದುರಿದ್ದ ಓರ್ವ ಸ್ತ್ರೀಯನ್ನು ಮಾತನಾಡಿಸಿ ಗೌರವಿಸಬೇಕೆಂದು ತೋರಿದುದು ಸ್ವಾಭಾವಿಕವೇ ಆಸರಿ. ಹೀಗಾಗಿ ನಮ್ಮತ್ತೆ ಬೆಟ್ಸಿಯ ಕಿವಿಯಲ್ಲಿ ಹತ್ತಿ ದಿಮ್ಮಿ ಇದ್ದುದನ್ನು ಕಂಡು ಡಾಕ್ಟರರು ತಮ್ಮ ಕಿವಿಯನ್ನು ಮುಟ್ಟಿ ತೋರಿಸಿಕೊಂಡು, ಏನಮ್ಮ ನಿಮಗೆ ಕಿವಿ ನೋವೇ ಎಂದಂದರು. ಡಾಕ್ಟರ್ ಹೆಸರು ಮಿಸ್ಟರ್ ಚಿಲಿಪ್. ಡಾಕ್ಟರ್ ಚಿಲಿಪ್ರ ಪ್ರಶ್ನೆಯನ್ನು ಕೇಳಿ ಅತ್ತೆ ಹಠಾತ್ತಾಗಿ ಹತ್ತಿ ದಿಮ್ಮಿ ತೆಗೆದು, ಏನಂದಿರಿ ಎಂದು ಕೇಳಿದರು. ದಿಮ್ಮಿ ತೆಗೆದ ಕ್ರಮ ಮತ್ತು ಪ್ರಶ್ನೆಯ ಕ್ರಮಗಳನ್ನು ಕಂಡು ಡಾಕ್ಟರರು ಮೂರ್ಛಿತರೇ ಆಗುವುದರಲ್ಲಿದ್ದರು. ಆದರೆ ತಾವು ಡಾಕ್ಟರ್ ಎಂಬ ಜ್ಞಾನದಿಂದ ಧೈರ್ಯ ತಾಳಿ, ಅಲ್ಲ ನಿಮಗೆ ಕಿವಿ ನೋವಿದೆಯೇ ಎಂದು ಕೇಳಿದೆ ಎಂದಂದರು. ನಿಮಗೆ ಹುಚ್ಚು ಎಂದು ಮಾತ್ರ ಅತ್ತೆ ಉತ್ತರ ಕೊಟ್ಟು ಪುನಃ ದಿಮ್ಮಿ ಏರಿಸಿಕೊಂಡು ಬೆಂಕಿ ನೋಡುತ್ತಾ ಕುಳಿತಳು. ಡಾಕ್ಟರರು ಏನೋ ಅವಸರದ ಕೆಲಸವಿದ್ದಂತೆ ಅಥವಾ ಅಲ್ಲಿಂದ ತಪ್ಪಿಸಿಕೊಂಡು ಮರ್ಯಾದೆ ಉಳಿಸಿಕೊಳ್ಳುವುದೋಸ್ಕರ ಏನೋ ಮಹಡಿಯ ಕೋಣೆಗೆ ಹೋದರು. ಮಹಡಿಯ ಮೇಲೆ ಹೆರಿಗೆ ಸಂಬಂಧದ ಕೆಲಸ ನಡೆಸುತ್ತಿರಬೇಕೆಂದು ತಿಳಿಯುವಂತೆ ಕಾಲ ಸಪ್ಪಳ ಕೇಳಿ ಬರುತ್ತಿತ್ತು. ಹೀಗೆ ಮಹಡಿಯ ಮೇಲೆ ಸ್ವಲ್ಪ ಸಮಯ ಕೆಲಸಗಳು ನಡೆದು ಸುಖ ಪ್ರಸವವೇ ನಡೆಯಿತು. ವಿನೀತರಾದ ಡಾಕ್ಟರ್ ಚಿಲಿಪ್ಪರು ಎಂದೂ ದ್ವೇಷ ಸಾಧಿಸಿದವರಲ್ಲ, ಅದರಲ್ಲೂ ಸುಖಪ್ರಸವವಾದ ನಂತರವಂತೂ ಹಾಗೆ ಮಾಡುವವರಲ್ಲ. ಈಗ ಅವರ ವಿನೀತತೆಗೆ ಪರಿಪೂರ್ಣತೆ ಬಂದಿತ್ತು. ಈ ಸಂತೋಷ ಸಮಯದಲ್ಲಿ ಬೆಟ್ಸಿಯನ್ನೂ ಸಂತೋಷಗೊಳಿಸಬೇಕೆಂದು ಡಾಕ್ಟರ್ ಮಹಡಿಯಿಂದ ಇಳಿದು ಬಂದ ಕೂಡಲೇ ಬೆಟ್ಸಿಯನ್ನು ನೋಡಿ, ಸುವಾರ್ತೆಯನ್ನು ತಿಳಿಸಲು ಸಂತೋಷ ಪಡುತ್ತೇನೆ ಅಂದಳು. ಯಾವ ವಾರ್ತೆ ಅಂದಳು ಅತ್ತೆ. ಈ ಪ್ರಶ್ನೆಯ ಸ್ವರ ಸ್ವಭಾವವನ್ನು ಕಂಡು ಡಾಕ್ಟರರು ಸುಖಪ್ರಸವವಾದ ವರ್ತಮಾನದಿಂದ ಬೆಟ್ಸಿಯು ಮೃದುವಾಗಬಹುದೆಂದು ನಿರೀಕ್ಷಿಸುತ್ತಿದ್ದ ನಿರೀಕ್ಷಿಸುತ್ತಿದ್ದವರು ತುಂಬಾ ಗಾಬರಿಗೊಂಡರು. ಆದರೂ ಅವಳ ಕೋಪಾಗ್ನಿಶಮನಕ್ಕಾಗಿ ತನ್ನ ತಲೆಯನ್ನು ಮತ್ತಷ್ಟು ಓರೆ ಮಾಡಿಕೊಂಡು ಪ್ರಸನ್ನಳಾಗುವ ಕ್ರಮವನ್ನೇ ಬೆಟ್ಸಿಗೆ ತೋರಿಸುತ್ತಿರುವವರಂತೆ ತೋರುತ್ತಾ ಮುಗುಳ್ನಗೆಯಿಂದ, ಅಮ್ಮ ಎಲ್ಲವೂ ನಾವಿಚ್ಛಿಸಿದಂತೆಯೇ ಸುಖವಾಗಿ ನಡೆದಿದೆ ಎಂದು ಡಾಕ್ಟರ್ ಚಿಲ್ಲಿಪ್ಪರು ಹೇಳಿದರು. ಅಯ್ಯೋ, ಇವರಿಗೇನು ಮಾತೇ ಬರೋದಿಲ್ಲವೋ, ಹೇಳಬೇಕಾದ್ದನ್ನು ಹೇಳದೆ ಏನೇನೋ ಒದರುತ್ತಾರಲ್ಲ ಎಂದು ಅತ್ತೆ ಉದ್ಗಾರವನ್ನು ಹೇಳಿದಳು. ಮತ್ತೆ ಸ್ವಲ್ಪ ಸಮಾಧಾನ ತೆಗೆದುಕೊಂಡು ಕೇಳಿದಳು, ಅವಳು ಹೇಗಿದ್ದಾಳೆ? ಅವಳು ಸೌಖ್ಯವಾಗಿದ್ದಾಳೆ ತಾಯಿ, ಬೇಕಾದೆಲ್ಲ ಚಿಕಿತ್ಸೆ ಎಲ್ಲ ನಡೆಸಿದ್ದೇನೆ, ನೀವು ಬೇಕಾದ್ರೆ ಹೋಗಿ ನೋಡಿ ಬನ್ನಿ. ತಾಯಿ, ನೀವು ಮಾತನಾಡಿದರೆ ಬಾಣಂತಿಗೆ ಮತ್ತಷ್ಟು ಸುಖವಾಗಬಹುದು ಅಂದರು ಡಾಕ್ಟರ್. ಬೆಟ್ಸಿಗೆ ಈಗ ತುಂಬಾ ಕೋಪ ಬಂದಿರಬೇಕು. ಸ್ಪಷ್ಟವಾದ ಸ್ವರದಿಂದ ವಿರಳವಾಗಿ ಅವಳು ನುಡಿದಳು, ಅವಳು ಅವಳು ಅಂದರೆ ಈಗ ಹುಟ್ಟಿದ ಹುಡುಗಿ ಹುಡುಗಿ ಹೇಗಿದ್ದಾಳೆಂದು ಕೇಳಿದೆ. ನಿಮಗೆ ಆಗಲೇ ಗೊತ್ತಾಗಿರಬಹುದೆಂದು ಗ್ರಹಿಸಿದೆ. ತಾಯಿ, ಜನಿಸಿದ್ದು ಗಂಡು ಶಿಶು ಅಂದರು ಡಾಕ್ಟರ್ ಚಿಲ್ಲಿಪ್ಪರು. ತಾನು ಸಂಸಾರ ಕಟ್ಟಿ ಸುಖ ಪಡೆಯಲು ಪ್ರಯತ್ನಿಸಿ ಸುಖ ಕಾಣದೆ ಸೋತ ಬೆಟ್ಸಿ, ಇನ್ನೋರ್ವ ಸ್ತ್ರೀಗಾದರೂ ತಾನು ಶ್ರಮ ವಹಿಸಿ ಸಂಸಾರ ಸುಖವನ್ನು ಒದಗಿಸಬೇಕೆಂದು ಉದ್ದೇಶಿಸಿ ಇಲ್ಲಿ ಜನಿಸುವ ಶಿಶು ಹೆಣ್ಣಾಗಬೇಕೆಂದು ಬಹುವಾದ ಕಾಂಕ್ಷೆಯಲ್ಲಿದ್ದಳು. ಇಲ್ಲಿ ಜನಿಸಿದ ಹೆಣ್ಣು ಶಿಶುವನ್ನು ಸಾಕಿ ಸಲಹಿ ತಾನು ಅನುಭವಿಸದಿದ್ದ ಸುಖವನ್ನು ಅದಕ್ಕಾದರೂ ಒದಗಿಸಿಕೊಡಬೇಕೆಂಬ ಸಂತೋಷದಿಂದ ಅತ್ತೆ ಪ್ರಯತ್ನಿಸಿದ್ದಳು. ಈ ತೆರನಾದ ನಿರೀಕ್ಷಣೆ, ಶಿಶುವಿನ ಮುಂದಿನ ಜೀವನ ಪಥ ಇತ್ಯಾದಿಗಳಲ್ಲಿ ಸಂತೋಷದಿಂದ ಮಗ್ನಳಾಗಿದ್ದ ಬೆಟ್ಸಿಗೆ ಜನಿಸಿದ ಶಿಶು ಗಂಡೆಂದು ತಿಳಿದದ್ದು ಬಹು ದುಃಖಕರವೇ ಆಗಿ ಅವಳ ಆಶಾಭಂಗಕ್ಕೂ ಕೋಪಕ್ಕೂ ಮೇರೆ ಇಲ್ಲದೇ ಹೋಯಿತು. ಆದರೂ ಮನೋನಿಗ್ರಹವನ್ನು ಅರಿತಿದ್ದ ಬೆಟ್ಸಿ ಡಾಕ್ಟರ್ರ ಮಾತನ್ನು ಕೇಳಿ ಎದ್ದು ನಿಂತು ತನ್ನ ಕುಲಾವಿ ಹಗ್ಗವನ್ನು ಹಿಡಿದು ಒಮ್ಮೆ ಕುಲಾವಿಯನ್ನು ಡಾಕ್ಟರ್ರನ್ನೇ ಅದರಿಂದ ಹೊಡೆದು ಬಿಡುವಂತೆ ಬೀಸಿ ತಲೆಗಿಟ್ಟುಕೊಂಡು ಬಗ್ಗಿ ಬಾಗಿಲನ್ನು ದಾಟಿ ನಮ್ಮ ಮನೆಯನ್ನು ಬಿಟ್ಟೇ ಹೋದಳು. ಪ್ರಪಂಚಾತೀತ ಸ್ವರೂಪಗಳನ್ನು ನೋಡುವ ಯೋಗದಲ್ಲಿ ಜನಿಸಿದ್ದ ನನ್ನನ್ನು ನೋಡಲು ಬಂದಿದ್ದ ಒಬ್ಬ ಯಕ್ಷಿಣಿಯು ಕೋಪಾವಿಷ್ಟಳಾಗಿ ಹೋದಂತೆ ಅತ್ತೆ ಅಂತರ್ಧಾನವೇ ಆಗಿಬಿಟ್ಟಳು. ಅವಳು ಆ ಮನೆಗೆ ಅನಂತರ ಎಂದೂ ಕಾಲಿಡಲಿಲ್ಲ. ನಿಜ, ಬೆಟ್ಸಿ ಟ್ರಾಟೂಡ್ ಪುನಃ ಬರಲೇ ಇಲ್ಲ. ನನ್ನ ಜನನದ ಮೊದಲು ನಾನು ಯಾವ ಅದೃಶ್ಯ ಪ್ರಪಂಚದಲ್ಲಿದ್ದೇನೋ ಅದೇ ವಿಶಾಲ ಕ್ಷೇತ್ರಕ್ಕೆ ಅತ್ತೆಯಿಂದ ಕಲ್ಪಿತಳಾಗಿದ್ದ ಬೆಟ್ಸಿ ಟ್ರಾಟೂಡ್ ಕಾಪರ್ ಫೀಲ್ಡ್ಳು ಹೋದಳು. ನಾನು ಮಾತ್ರ ನನ್ನ ಬಿದಿರಿನ ತೊಟ್ಟಿಲಲ್ಲಿ ಮಲಗಿದ್ದೆ. ನನ್ನ ತಾಯಿ ಅವಳ ಹಾಸಿಗೆಯಲ್ಲಿ ಮಲಗಿದ್ದಳು. ಯಾವಾತ ಇರದಿದ್ದರೆ ನಾನು ಇರುತ್ತಿರಲಿಲ್ಲವೋ? ಯಾರು ಈ ಲೋಕ ಜೀವನದ ಗಡಿಯಂತಿರುವ ಗೋರಿಯ ಅಡಿಯಲ್ಲಿ ಮಣ್ಣಾಗಿ ಮಲಗಿದ್ದನೋ ಆತನ ಮೇಲೂ, ಆತನಂತೆಯೇ ಪ್ರಪಂಚವನ್ನು ಬಿಟ್ಟು ನಿರ್ಗಮನ ಹೊಂದಿದ್ದ ಇತರರ ಮೇಲೂ ನಮ್ಮ ಕೋಣೆಯೊಳಗಿನ ಸೌಮ್ಯವಾದ ಬೆಳಕು ಹರಡಿ ಬಿದ್ದಿತ್ತು. ಅಧ್ಯಾಯ 1 ಮುಗಿಯಿತು.